ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬೀದರ್ ಉತ್ಸವ 2023 ಜನವರಿ 7, 8 ಮತ್ತು 9 ಬೀದರ್ ಕೋಟೆ ಆವರಣದಲ್ಲಿ ಸಾಂಸ್ಕೃತಿಕ ರಂಗವೈಭವ. ಬೀದರ್ ಉತ್ಸವದಲ್ಲಿ ಶಿವರಾಜ್ಕುಮಾರ್, ಸುದೀಪ್, ವಿಜಯ್ ಪ್ರಕಾಶ್, ಧನಂಜಯ, ಸುಖವಿಂದರ್ ಸಿಂಗ್, ಕುಮಾರ್ ಸಾನು, ಆಶಿಕ್ ಕೌರ್, ಅನುರಾಧ ಭಟ್, ಸಂಜಿತ್ ಹೆಗಡೆ, ಮಂಗ್ಲಿ ಮತ್ತು ವೀರ್ ಸಮರ್. ಪ್ರತಿದಿನ ಸಾಯಂಕಾಲ 7:15 ಮನೋರಂಜನಾ ಕಾರ್ಯಕ್ರಮ. ಬೀದರ್ ಉತ್ಸವ 2023. ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಶುಭ್ರವಾದಂತಹ ಪ್ರಸನ್ನದಾಯಕವಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತಜ್ಞವಾಣಿ. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಾವು ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಕೆಲವರಾದರೂ ತಾವು ಈ ಔಷಧೀಯ ಸಸ್ಯಗಳನ್ನ ಕೃಷಿ ಮಾಡ್ತಾ ಇರಬಹುದು ಅಂತೇಳಿ ನಾವು ಅನ್ಕೋತೀವಿ. ಕೆಲವರು ಅಶ್ವಗಂಧ ಮಾಡ್ತಾ ಇರಬಹುದು, ಕೆಲವರು ಸಫೇದ್ ಮುಸ್ಲಿ ಮಾಡ್ತಾ ಇರಬಹುದು. ಹಿಂಗ ಅನೇಕ ಔಷಧೀಯ ಸಸ್ಯಗಳು ಇವತ್ತ ನಾವು ನೋಡ್ತಾ ಇದ್ದೀವಿ. ಮಾರುಕಟ್ಟೆ ಒಳಗ ಒಳ್ಳೆ ಬೇಡಿಕೆ ಇರುವಂತವನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಈ ಭಾಗದೊಳಗ ಯಾವ ರೀತಿಯಾದಂತಹ ಒಂದು ಅವಕಾಶಗಳು ಈ ಬೆಳೆಗಳನ್ನು ಬೆಳೆಯುವುದರಿಂದ ಅದಾವ ಅನ್ನುವಂತಹ ವಿಚಾರವನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಮಾಡಿಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವೀರೇಂದ್ರ ಪ್ರತಾಪ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಿಂಗ್ ಅವರೇ. ಸರ್ ನಮಸ್ಕಾರ. ಎಲ್ಲ ರೈತ ಬಂಧುಕ್ಕೆ ನಮಸ್ಕಾರ ಸರ್. ಔಷಧೀಯ ಸಸ್ಯಗಳಿಗೆ ಎಲ್ಲರೂ ನಮ್ಗೆ ಗೊತ್ತಿರಬಹುದು, ಮೊದಲೇ ಕೂಡ ಆಯುರ್ವೇದದಿಂದ ಎಲ್ಲ ನಾವು ನೋಡ್ತಾ ಇದ್ವಿ. 5,000 ವರ್ಷ ಆಯಿತು. ಮತ್ತು ಯಾಕೆ ಇದು ಔಷಧೀಯ ಗಿಡ ಇಂಪಾರ್ಟೆಂಟ್ ಇದೆ ನಮ್ಮ ಜೀವನದಲ್ಲಿ, ಅದು ಸೈಡ್ ಇಫೆಕ್ಟ್ ಆಗಲ್ಲ, ಮತ್ತು ರೈತಗಳಿಗೆ ಯಾಕೆ ಅವರು ಇಂಪಾರ್ಟೆಂಟ್ ಇದೆ, ಅವ್ರದ್ದು ಇನ್ಕಮ್ ಜಾಸ್ತಿ ಇದೆ, ಬೆಳೆ ಯಾವುದು ಪಾರಂಪರಿಕ ಖೇತಿ ಅವ್ರ ಪಾರಂಪರಿಕ ಬೆಳೆ ಬೆಳೀತಾರ ಅದ ಕಂಪೇರ್ ಸಲುವಾಗಿ ಇದು ಔಷಧೀಯ ಗಿಡಗೆ ಇನ್ಕಮ್ ಜಾಸ್ತಿ ಇದೆ. ನಮ್ದು ಏರಿಯಾದಲ್ಲಿ ಇದು ಕಲ್ಯಾಣ ಕರ್ನಾಟಕ ರೀಜನ್ದಲ್ಲಿ ಬಹಳ ಸುಮಾರು ಗಿಡ ನಾವು ಬೇರೆ ಬೇರೆ ಫಾರ್ಮರ್ಸ್ ಬೆಳೀತಾ ಇದೆ. ಮತ್ತು ಯಾವುದು ಗಿಡ ಇಂಪಾರ್ಟೆಂಟ್ ಇದೆ, ನಾವು ನೋಡಿದ್ದು ಆಲ್ರೆಡಿ ನಮಗೆ ಕೊರೋನಾದಲ್ಲಿ ಕೂಡ ಅಶ್ವಗಂಧ ಇರಲಿ ಅಥವಾ ತುಳಸಿ ಇರಲಿ ಅಥವಾ ಅಮೃತ ಬಳ್ಳಿ ಇರಲಿ ಇಲ್ಲ ಬಹಳ ಇಂಪಾರ್ಟೆಂಟ್ ಆಗಿದ್ದು. ಮತ್ತು ಕೊರೋನಾದಲ್ಲಿ ಎಲೋಪ್ಯಾಥ್ ಸಿಸ್ಟಮ್ಗೆ ಕಂಟ್ರೋಲ್ ಆಗಿಲ್ಲ, ಮತ್ತು ಇದು ಆಯುರ್ವೇದ್ಗೆ ಬಹಳ ಇಂಪಾರ್ಟೆಂಟ್. ಈವನ್ ಇದು ನ್ಯಾಷನಲ್ ಮೆಡಿಸಿನ್ ಪ್ಲಾನ್ ಬೋರ್ಡ್ ಇಲ್ಲಿ ಅವ್ರು ಕೂಡ ರೆಕಮೆಂಡ್ ಮಾಡಿದ್ರು ನಮ್ದು ತುಳಸಿ ಅಥವಾ ಅಮೃತ ಬಳ್ಳಿ ಅಶ್ವಗಂಧ ನಾವು ಯೂಸ್ ಮಾಡಬೇಕು ಅಥವಾ ಜಿಂಜರ್ ಕಷಾಯ ಮಾಡಬೇಕು. ಅದರ ಸಲುವಾಗಿ ಇಲ್ಲಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಅಶ್ವಗಂಧ ಗಿಡ ಒಂದು ಇರ್ತದೆ, ಮತ್ತು ಅಶ್ವಗಂಧ ಗಿಡ ಯಾವ ಬೆಳೆ ನಾವು ಬೆಳೀತಾ ಇದ್ವಿ ಅವ್ರ ರೈನ್ ಫೀಡ್ ಇಲ್ಲಿ ಯಾವುದು ನೀರಾವರಿ ಇಲ್ಲ ಆ ಏರಿಯಾದಲ್ಲಿ ನಾವು ಬೆಳಿಬಹುದು ಜೀವನದಲ್ಲಿ. ಮತ್ತು ಇವತ್ತು ನಾವು ನಮ್ದು ಉದ್ದೇಶ ಏನಿದೆ ಮೆಸೇಜ್ ಕೊಡೋಕೆ, ಒಂದು ಸಕ್ಕರೆ ಗಿಡ ಇದೆ, ಒಂದು ಸಕ್ಕರೆ ಗಿಡ ಸ್ಟೀವಿಯಾ ಹೇಳ್ತಾರೆ ಇಂಗ್ಲಿಷ್ದಲ್ಲಿ, ಅದರ ಬಹಳ ಇಂಪಾರ್ಟೆಂಟ್. ಇದು ಅಮೆರಿಕಾದಲ್ಲಿ ಉತ್ಪತ್ತಿ ಆಗಿದೆ, ಇಲ್ಲಿ ಇಂಡಿಯಾದಲ್ಲಿ ಇಲ್ಲ, ಮತ್ತು ಅಮೆರಿಕಾದಲ್ಲಿ ಉತ್ಪತ್ತಿ ಆಗಿ ಇಲ್ಲಿ ಬಹಳ ಫಾರ್ಮರ್ಸ್ ಎಲ್ಲ ತಗೋತಾ ಇದೆ, ಅವ್ರ ಇನ್ಕಮ್ ಜಾಸ್ತಿ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಫಾರ್ಮರ್ಸ್ ಅವ್ರು ಶುಗರ್ ಕೇನ್ ಜಾಸ್ತಿ ಹಾಕ್ತಾರೆ, ಶುಗರ್ ಕೇನ್ ಯಾರು ಫಾರ್ಮರ್ಸ್ ಹತ್ರ ನೀರಾವರಿ ಇದೆ ಅವ್ರು ಶುಗರ್ ಕೇನ್ ಜಾಸ್ತಿ ಹಾಕ್ತಾರೆ, ಇನ್ಕಮ್ ಸ್ವಲ್ಪ ಕಬ್ಬು ಜಾಸ್ತಿ ಹಾಕ್ತಾರೆ. ಮತ್ತು ಕಬ್ ಸಲುವಾಗಿ ಇದು ಸ್ಟಿವಿಯಾ ಬಹಳ ಕಂಪೇರ್ ಎಲ್ಲ ನಾವು ಡಿಟೇಲ್ ಹೇಳ್ತಾ ಇದ್ವಿ. ಅವ್ರು ಬಹಳ ಇಂಪಾರ್ಟೆಂಟ್ ಚೆನ್ನಾಗಿರ್ತದೆ ಫಾರ್ಮರ್ಸ್ ಬೆಳೀತಾರೆ. ಯಾಕೆ ಕಬ್ ಅವ್ರು ಮಾಡ್ತಾರೆ, ಕಬ್ ಯೂಶುವಲಿ ನೋಡಿ ನೀವು ಒಂದು ಫಾರ್ಮರ್ಸ್ ಬೆಳೀತಾರೆ ಅವ್ರ ಇನ್ಕಮ್ ಅವ್ರಿಗೆ ಒಂದು ವರ್ಷಾಗೆ ಒಂದೇ ಸರಿ ಬರ್ತದೆ. ಮತ್ತು ಇದು ಮಿಠಿ ತುಳಸಿ ಅವ್ರು ಸಕ್ಕರೆ ಗಿಡ ಹೇಳ್ತಾರೆ, ಸಕ್ಕರೆ ಗಿಡ ಬೆಳೀತಾರೆ ಅವ್ರಿಗೆ ಒಂದು ವರ್ಷಕ್ಕೆ 6 ಅಥವಾ 7 ಸರಿ ಕಟಿಂಗ್ಸ್ ಬರ್ತದೆ. ಅವ್ರ ಇನ್ಕಮ್ ಪ್ರತಿ 2 ತಿಂಗಳಿಗೆ ಅವ್ರ ಇನ್ಕಮ್ ಬರ್ತಾ ಇದೆ ಅವ್ರಿಗೆ. ಅದು ಒಂದು ಇಂಪಾರ್ಟೆಂಟ್ ಪ್ಲಸ್ ಪಾಯಿಂಟ್ ಇದೆ. ಮತ್ತು ನೀರು ಎಷ್ಟು ಕಬ್ಬು ಸಲುವಾಗಿ ನಿಮ್ಗೆ ನೀರು ಕೊಡ್ತಾ ಇದ್ವಿ, ಆ ನೀರು ಮಿಠಿ ತುಳಸಿ ಅಥವಾ ಸಕ್ಕರೆ ಗಿಡಕ್ಕೆ ಕಬ್ಬಕ್ಕಿಂತ 1/2 ನೀರಕ್ಕೆ ನೀವು 1 ಎಕರೆಗೆ ಬೆಳೆ ನಾವು ಬೆಳಿಬಹುದು. ಅದು ಒಂದು ರೋಗಗಳು ಇಲ್ಲ, ಜಾಸ್ತಿ ರೋಗಗಳು ಇಲ್ಲ. ಕಬ್ಬದಲ್ಲಿ ಬಹಳ ರೋಗಗಳು ಬರ್ತಾ ಇದೆ. ಮತ್ತೆ ಇನ್ಕಮ್ ಟೋಟಲ್ ಇನ್ಕಮ್ ಕೂಡ ನೋಡಿ, ಟೋಟಲ್ ಇನ್ಕಮ್ಗೆ ಕಬ್ಬಗೆ ಸುಮಾರು 30,000 ಅಥವಾ 50,000 ಎಕರೆಗೆ ಬರ್ತಾ ಇದೆ. ಇದರ ಸ್ಟಿವಿಯಾದಲ್ಲಿ ನಿಮ್ ಬೆಳ್ತಾರೆ ನಿಮ್ಗೆ 1.5 ಲಕ್ಷದಿಂದ 2 ಲಕ್ಷವರೆ ನಿಮ್ಗೆ ಇನ್ಕಮ್ ಒಂದು ವರ್ಷಕ್ಕೆ 1 ಎಕರೆಗೆ ಬರಬಹುದು. ಆ ತರ ಇದೆ. ಅಂದ್ರೆ ನಮ್ಮ ರೈತ ಬಾಂಧವರು ಕಬ್ಬನ್ನ ಬಿಟ್ಟು ಸ್ಟೀವಿಯಾವನ್ನ ಬೆಳೆದ್ರೆ ಅವರಿಗೆ ಸಾಕಷ್ಟು ಆದಾಯ ಬರುವಂತದ್ದು, ಅದರ ಜೊತೆಗೆ ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯವಾದಂತದ್ದು. ಕಬ್ಬಿಗೆ ನಾವು ಈ ಬಹಳಷ್ಟು ನೀರನ್ನ ಬಳಸ್ತಾ ಇದ್ದೀವಿ, ಆದ್ರೆ ಸ್ಟೀವಿಯಾ ಅಂತಂದ್ರೆ ಸಕ್ಕರೆ ಗಿಡ ಅಂತ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಸಿಂಗ್ ಅವರು, ಆ ಸಕ್ಕರೆ ಗಿಡವನ್ನ ನಾವು ಬೆಳೆದ್ರೆ ಅಲ್ಲಿ ನೀರಿನ ನಿರ್ವಹಣೆ ಕೂಡ ನಾವು ಸಫಲವಾಗಿ ಮಾಡಬಹುದು. ಅಂದ್ರೆ ನೀರು ಬಹಳ ಕಡಿಮೆ ಬೇಕಾಗ್ತದೆ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಇಳುವರಿಯನ್ನ ಮತ್ತ ಸಾಕಷ್ಟು ಒಳ್ಳೆ ಆದಾಯವನ್ನ ನಾವು ಇದರಿಂದ ಪಡಿಬಹುದು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈಗ ಸಿಂಗ್ ಅವರೇ, ಈ ಸ್ಟೀವಿಯಾವನ್ನ ಎಲ್ಲಿಂದ ನಮ್ಮ ರೈತರು ತಂದು ಕೃಷಿ ಮಾಡಬಹುದು ಅಂತೀರಿ? ಸ್ಟೀವಿಯಾಗೆ ನೀವು ಮಿಠಿ ಇದು ಸಕ್ಕರೆ ಗಿಡಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಅದು ನಾವು ಸಸ್ಯ ಗಿಡ ತಯಾರು ಮಾಡಬೇಕು, ಒಂದು ಬೀಜನಿಂದ ನೀವು ತಯಾರು ಮಾಡಬಹುದು, ಅಥವಾ ಸಸ್ಯ ಗಿಡ ಡೈರೆಕ್ಟ್ ಕಟಿಂಗ್ಸ್ ಕೂಡ ಹಾಕಿ 2 ತಿಂಗಳಲ್ಲಿ ಆ ಕಟಿಂಗ್ಸ್ ರೆಡಿ ಆಗ್ತದೆ. ಇಲ್ಲಿ ಬೀದರ್ ಅಥವಾ ಗುಲ್ಬರ್ಗಾ ಹೈದರಾಬಾದ್ ಅಲ್ಲಿ ಬಹಳ ಪ್ರೈವೇಟ್ ನರ್ಸರಿ ಕೂಡ ಇದ್ದಾರೆ. ಅವರ ಬಯೋಮ್ಯಾಪ್ ಇದೆ, ಸಂಸ್ಥೆ ಇದೆ, ಸೊಸೈಟಿ ಇದೆ. ಅವ್ರು ಕೂಡ ಸೆಪ್ಲಿಂಗ್ಸ್ ಎಲ್ಲ ಕೊಡ್ತಾರೆ ಫಾರ್ಮರ್ಸ್ಗೆ, ಮತ್ತು ಪ್ರಾಡಕ್ಟ್ಸ್ ಕೂಡ ಮಾಡ್ತಾರೆ. ಇವನ್ ಮಾರ್ಕೆಟಿಂಗ್ ಕೂಡ ಅವ್ರು ಸಪೋರ್ಟ್ ಎಲ್ಲ ಕೊಡ್ತಾರೆ. ಅವರೆಲ್ಲ ಅಗ್ರಿಮೆಂಟ್ ಮಾಡಿ ಫಾರ್ಮರ್ಸ್ ಯಾವ್ದು ಗುಲ್ಬರ್ಗಾ ಏರಿಯಾ, ಯಾದಗಿರಿ ಅಲ್ಲಿ ಇದು ಬೆಳಾರಿ ಎಲ್ಲ ಫಾರ್ಮರ್ಸ್ ಅವ್ರಿಗೆ ಅಪ್ರೋಚ್ ಮಾಡಿ ಸುಮಾರು ಫಾರ್ಮರ್ಸ್ ಆಲ್ರೆಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾರೆ. ಮತ್ತೆ ಯಾರು ಫಾರ್ಮರ್ಗೆ ಬೇಕೋ ಅವ್ರು ಕೂಡ ಜಾಸ್ತಿ ಹೆಚ್ಚು ಪಟ್ಟೆ ಅವರು ಬೆಳೆ ಬೆಳಬಹುದು. ಇದು ಈ ಸಕ್ಕರೆ ಗಿಡದ ಒಂದು ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ ನಮ್ಮ ರೈತರಿಗೆ? ನೋಡಿ ಸರ್, ಇದು 5 ವರ್ಷಕ್ಕೆ ಇದು ಕ್ರಾಪ್ ಇರ್ತದೆ. ಒಂದ್ಸರಿ ನಾವು ಪ್ಲಾಂಟೇಶನ್ ಆದ್ಮೇಲೆ 5 ವರ್ಷ ಕಂಟಿನ್ಯೂ ಇರ್ತದೆ. ಅವ್ರ ಮೇನ್ ಪ್ಲಾಂಟೇಶನ್ ಯಾವಾಗ ಮಾಡಬೇಕು, ಇದು ಜೂನ್ ಜುಲೈ ನಿಂದ ಡಿಸೆಂಬರ್ ವರೆ ಇರಿಗೇಷನ್ ಇರ್ತದೆ, ಯಾವಾಗಲೂ ನಾವು ಪ್ಲಾಂಟೇಶನ್ ಮಾಡಬಹುದು. ಬಟ್ ಬೆಸ್ಟ್ ಟೈಮ್ ಯಾವ್ದಿದೆ, ಜೂನ್ ಜುಲೈ ಆಗಸ್ಟ್, ಆ ಟೈಮ್ಗೆ ಬಹಳ ಸೂಟೇಬಲ್ ಟೈಮ್ ಇದೆ ಸ್ಟೀವಿಯಾ ಬೆಳೆಗೆ. ಗಿಡ ಯಾವ್ದು ನರ್ಸರಿ ಸಸ್ಯ ಗಿಡ ನಾವು ಹಾಕ್ತೀವಿ, 2 ತಿಂಗಳು 50 ಅಥವಾ 60 ಡೇಸ್ ಓಲ್ಡ್ ಇದು ಸಸ್ಯ ಗಿಡ ಇರ್ತದೆ, ಅದು ಬೇರೆ ಬರ್ತದೆ. ಆ ಬೇರ್ಗೆ ಆ ಬೇರ್ ಜೊತೆ ಅದು ಪ್ಲಾಂಟೇಶನ್ ಮಾಡಬೇಕು. ಆ ಪ್ಲಾಂಟೇಶನ್ ಮಾಡಬೇಕು ನಾವು ಯಾವಾಗಲೂ ಫಾರ್ಮರ್ಸ್ಗೆ ಡ್ರಿಪ್ ಸಿಸ್ಟಮ್ಗೆ ನಾವು ಬಹಳ ಇದು ರಿಕಮೆಂಡ್ ಮಾಡ್ತಾ ಇದ್ವಿ. ಆ ಡ್ರಿಪ್ ಸಿಸ್ಟಮ್ ಒಳಗೆ ನಾವು ನೀರು ಸ್ವಲ್ಪ ಪ್ರಾಪರ್ ಯೂಸ್ ಆಗ್ತದೆ, ಮತ್ತು ಈಲ್ಡ್ ಕೂಡ ಜಾಸ್ತಿ ಇರ್ತದೆ ಡ್ರಿಪ್ ಸಿಸ್ಟಮ್ಗೆ. ಆ ಡ್ರಿಪ್ ಸಿಸ್ಟಮ್ಗೆ ಏನಿರ್ತದೆ, ನಾವು 4 ಫೀಟ್ ಕೂಡ ಇದು ಲೆಟ್ರಲ್ ಡ್ರಿಪ್ ಇರ್ತದೆ, ಅದು 2.5 ಫೀಟ್ಗೆ ನಾವು ಬೆಡ್ ರೇಜ್ ಬೆಡ್ ಹಾಕಿ ಅದರ ಮೇಲೆ 3 ಲೈನ್ ಸ್ಟೀವಿಯಾಗೆ 3 ಲೈನ್ ಮಾಡಬೇಕು. ಲೈನ್ ರೋ ಟು ರೋ ಅದು ಲೈನ್ ಮಾಡಬೇಕು, 1 ಫೀಟ್ ಇರ್ತದೆ. ಮತ್ತು ಗಿಡದಿಂದ ಗಿಡ ದೂರ ಇದು ನಮ್ದು 20 ಅಥವಾ 25 ಸೆಂಟಿಮೀಟರ್ ಹಾಕಬಹುದು. ಆ ತರ ಸುಮಾರು 35 ಅಥವಾ 40,000 ಗಿಡ 1 ಎಕರೆಗೆ ಬರ್ತದೆ. ಅದರ ಪ್ರಕಾರ ಗಿಡ ಪ್ಲಾಂಟೇಶನ್ ಆದ್ಮೇಲೆ ಫಸ್ಟ್ 2 ತಿಂಗಳು ನಾವು ಮೇಂಟೈನ್ ಮಾಡಬೇಕು, ಇರಿಗೇಷನ್ ಮಾಡಬೇಕು ಮೇಂಟೈನ್. ಅದು ಸೆಟ್ಟಿಂಗ್ ಆಗಬೇಕು ಗಿಡ. ಸೆಟ್ಟಿಂಗ್ ಆದ್ಮೇಲೆ ನಾವು 3 ಅಥವಾ 4 ತಿಂಗಳು ಆದ್ಮೇಲೆ ಸ್ವಲ್ಪ ಹೂವು ಬರ್ತದೆ, ಆ ಹೂವು ನಾವು ಕಟ್ ಮಾಡಬೇಕು. ಕಟ್ ಆದ್ಮೇಲೆ ಮತ್ತು ಸೈಡ್ ಬ್ರಾಂಚಿಂಗ್ ಬರ್ತದೆ, ಈಲ್ಡ್ ಹೆಚ್ಚು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದ ಮೇನ್ ಪದ್ಧತಿ ಇದೆ. ಅದರ ಆದ್ಮೇಲೆ ನಾವು ಸ್ವಲ್ಪ ಬಯೋ ಫರ್ಟಿಲೈಜರ್ಸ್ ಇರ್ತದೆ, ಎಜೋಟೋಬ್ಯಾಕ್ಟರ್ ಅಥವಾ ಟ್ರೈಕೋಡರ್ಮ ಇರ್ತದೆ. ಒಂದು ಪ್ಲಾಂಟೇಶನ್ ಯಾವಾಗ ಮಾಡ್ತಾ ಇದೀವಿ ನಾವು, ಪ್ಲಾಂಟೇಶನ್ ಅವಾಗ ಮಾಡ್ತಾ ನಾವು ವರ್ಮಿ ಕಂಪೋಸ್ಟ್ ಅದು 300 ಕೆಜಿ ವರ್ಮಿ ಕಂಪೋಸ್ಟ್ ಮತ್ತು 5 ಕೆಜಿ ಟ್ರೈಕೋಡರ್ಮ ಅದ ಎಜೋಟೋಬ್ಯಾಕ್ಟರ್ ಬಯೋ ಫರ್ಟಿಲೈಜರ್ ಗೊಬ್ಬರ ಅದು ಹಾಕಿ ನಾವು ಮಿಕ್ಸರ್ ತಯಾರು ಮಾಡಿ 5 ಅಥವಾ 10 ಗ್ರಾಮ್ ಪ್ರತಿ ಗಿಡಕ್ಕೆ ನಾವು ಹೆಚ್ಚು ಪ್ಲಾಂಟೇಶನ್ ಮಾಡಬೇಕು. ಅದು ಒಂದು ಸರಿಯಾಗಿ ಪದ್ಧತಿ ಇರ್ತದೆ. ಫಾರ್ಮರ್ಸ್ ಯಾವಾಗಲೂ ಏನ್ ಮಾಡ್ತಾರೆ, ಡೈರೆಕ್ಟ್ ಪ್ಲಾಂಟೇಶನ್ ಮಾಡ್ತಾರೆ ಮತ್ತೆ ಸೆಟ್ಟಿಂಗ್ ಸರಿಯಾಗಿ ಆಗಲ್ಲ, ಅದು ಯಾವ್ದು ನಾವು ಟ್ರೈಕೋಡರ್ಮ ಆಗಬೇಕು. ಅದು ಅದು ಆದ್ಮೇಲೆ ನೀರು ಬೆಳಿಬೇಕು. ನಾವು ಹೇಳಿದ ಅದು 4 ತಿಂಗಳು ಆದ್ಮೇಲೆ ನಾವು ಹೂವು ಕಟ್ ಮಾಡಿದ್ಮೇಲೆ 4 ತಿಂಗಳು ನಿಮ್ಗೆ ಫಸ್ಟ್ ಕಟಿಂಗ್ ಬರ್ತದೆ. ಮತ್ತು ಪ್ಲಾಂಟೇಶನ್ ಯಾಕೆ ಇದು ಗಿಡ ಔಷಧಿಯ ಗಿಡ ಏನಿದೆ, ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಇದೆ. ಯಾವ್ದು ಕಂಪನಿ ಅವರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಕ್ವಾಲಿಟಿ ಬೇಕು. ಅದಕ್ಕೆ ರಾಸಾಯನಿಕ ಇದು ಗೊಬ್ಬರ ನಾವು ಹಾಕ್ಬೇಡ, ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಡ. ಅದಕ್ಕೆ ಆರ್ಗ್ಯಾನಿಕ್ ಯಾವ್ದು ಜೈವಿಕ ಗೊಬ್ಬರ ಇದೆ ಅದು ಹಾಕಬೇಕು. ಅದು ಹ್ಯೂಮಿಕ್ ಆಸಿಡ್ ಇರಲಿ ಅಥವಾ ವರ್ಮಿಕ್ ಕಂಪೋಸ್ಟ್ ಇರಲಿ ಅಥವಾ ಬಯೋ ಫರ್ಟಿಲೈಸರ್ ಅದೇ ಕೂಡ ನಾವು ಹಾಕಬೇಕು. ಯೂರಿಯಾ ಯಾವಾಗ ಯೂರಿಯಾ ಬೇಕಾ ನಾವು ಹ್ಯೂಮಿಕ್ ಆಸಿಡ್ ಜೊತೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋಕೆ ಏನಾಗುತ್ತೆ, ನಾವು 2 ಅಥವಾ 3 ml ಹ್ಯೂಮಿಕ್ ಆಸಿಡ್ ಮತ್ತು 5 ಅಥವಾ 10 ಗ್ರಾಮ್ಗೆ ಯೂರಿಯಾ ಮಿಕ್ಸ್ ಮಾಡಿ ಪ್ರತಿ 15 ದಿವಸಕ್ಕೆ ಒಂದ್ಸರಿ ನಾವು ಸ್ಪ್ರೇ ಮಾಡಬೇಕು. ಅವಾಗ ಉತ್ಪಾದನೆ ಜಾಸ್ತಿ ಹೆಚ್ಚಾಗ್ತದೆ. ಆ ತರ ನಾವು ಬೆಳೆದ ಮತ್ತೆ ಅದೇ ಒಂದ್ ಮೇನ್ ವಿಷಯ ಇದೆ. ಇದು ಸ್ಟಿವಿಯಾದಲ್ಲಿ ನಮ್ದು ಸಮರದಲ್ಲಿ ನಮ್ಗೆ ಏನಾಗ್ತದೆ, ಸಮರದಲ್ಲಿ ಕಟಿಂಗ್ ಎಲ್ಲಿ ಜಾಸ್ತಿ ಬರ್ತದೆ, ಅದ ಮೇನ್ ಇಂಪಾರ್ಟೆಂಟ್ ಎಲ್ಲಿದಲ್ಲಿ ತತ್ವ ಜಾಸ್ತಿ ಇರ್ತದೆ, ಅದ ಸ್ವೀಟ್ ಕೂಡ ಎಲ್ಲಿ ಜಾಸ್ತಿ ಇರ್ತದೆ, ಅದಕ್ಕೆ ಸಮರದಲ್ಲಿ ಎಲ್ಲಿ ಜಾಸ್ತಿ ಬರ್ತದೆ, ಮತ್ತೆ ವಿಂಟರ್ದಲ್ಲಿ ಹೂವು ಜಾಸ್ತಿ ಬರ್ತದೆ. ಅದಕ್ಕೆ ಅವಾಗ ಏನ್ ಮಾಡಬೇಕು ರೈತರಿಗೆ, ಏನ್ ಮಾಡಬೇಕು ಆ ವಿಂಟರ್ದಲ್ಲಿ ಸುಮಾರು ಅಕ್ಟೋಬರ್ ನಿಂದ ಜನವರಿ ಫೆಬ್ರವರಿವರೆ ಕಟಿಂಗ್ಸ್ ಬಹಳ ಪ್ರತಿ ತಿಂಗಳಿಗೆ ಅಥವಾ 20-25 ದಿವಸಕ್ಕೆ ಹೂವು ಬರ್ತದೆ. ಅವಾಗ ಅದ ಕಟ್ ಮಾಡಬೇಕು, ಅದ ಕಟಿಂಗ್ ಕೂಡ ಎಲ್ಲಿ ಕೂಡ ಕಟ್ ಮಾಡಬೇಕು. ಅದ ಮಾರ್ಚ್ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ವರೆ ಅದ ಕಟಿಂಗ್ ನಿಮ್ಗೆ 50 ಅಥವಾ 60 ಡೇಸ್ ಡಿಫ್ರೆನ್ಸ್ ಗೆ ಬರ್ತದೆ ಒಂದ್ಸರಿ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನೋಡಬೇಕು. ಆ ಹೂವು ಬರಕ್ಕೆ ಮೊದಲೇ ನಮ್ಗೆ ಕಟ್ ಮಾಡಬೇಕು. ಅಂದ್ರೆ ಮೊದಲೇ ಕಟಿಂಗ್ ಯಾವಾಗ ಬರ್ತದ ಮತ್ತೆ ಮುಂದೆ ಅದರ ನಂತರ 60-60 ದಿವಸಕ್ಕೆ ತಾವು ಕಟಿಂಗ್ ಮಾಡಬಹುದು ಅಂತೀರಿ? 60 ದಿವಸಕ್ಕೆ. ಅದ ಸಮರದಲ್ಲಿ ಸ್ವಲ್ಪ ಕಟಿಂಗ್ಸ್ ಇಂಟರ್ವಲ್ ಜಾಸ್ತಿ ಇರ್ತದೆ, ಮತ್ತೆ ವಿಂಟರ್ದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದ್ ವಿಂಟರ್ದಲ್ಲಿ ಹೂವು ಜಲ್ದಿ ಫ್ರೀಕ್ವೆಂಟ್ ಬರ್ತದೆ, ಜಲ್ದಿ ಜಲ್ದಿ ಬರ್ತದೆ. ಅದಕ್ಕೆ ಇದು ವಿಂಟರ್ ಸೀಸನ್ ದಲ್ಲಿ ನಮ್ಗೆ ಕಟಿಂಗ್ಸ್ 25-30 ದಿವಸ ಹೂವು ಬರ್ತದೆ. ಅದಕ್ಕೆ ಹೂವು ಕಟ್ ಮಾಡಬೇಕು ಅಥವಾ ಹೂವು ಬರಕ್ ಮೊದಲೇ ನಾವು ಇದು ಎಲ್ಲಿ ಕಟ್ ಮಾಡಬೇಕು ಆತರ ನೋಡಬೇಕು. ಯಾಕೆ ಹೂವು ಬಂದ ಮೇಲೆ ತತ್ವ ಎಲ್ಲ ವೇಸ್ಟ್ ಆಗ್ತದೆ, ಮತ್ತೆ ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಹೂ ಬರಲಾರ್ದಂಗ ನೋಡ್ಕೊಳ್ಬೇಕು. ಹೂ ಬಂದ ನಂತರ ಅದ್ರದೇನು ಅಂಶ ಇರ್ತದ ಅದು ಎಲೆಗಳಿಗೆ ಹೋಗುದು ಕಡಿಮೆ ಆಗಿಬಿಡ್ತದ. ಅದಕ್ಕೆ ಹೂ ಬರಲಾರ್ದಂಗ ಅಥವಾ ಹೂ ಆದಷ್ಟು ಜಲ್ದಿ ಬರೋದಕ್ಕಿಂತ ಮೊದಲೇ ಅವನ್ನ ಕಟ್ ಮಾಡುವಂತದ್ದು ತೆಗೆದು ಹಾಕುವಂತದ್ದು ಮಾಡಬೇಕು. ಅದಕ್ಕೆ ನಮ್ಮ ರೈತರು ಎಚ್ಚರಿಕೆ ಇಲ್ಲಿ ಜಾಗೃತರಾಗಬೇಕು. ಏನಂತಂದ್ರೆ ಡಾಕ್ಟರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ಎಲೆ ಒಳಗ ಎಲ್ಲಾ ಸಾರ ಇರ್ತದ, ಎಲೆ ಒಳಗ ಏನು ಸಿಹಿ ಅಂಶ ಇರ್ತದ ಎಲೆ ಒಳಗೆ ಇರ್ತದ, ಹೂವಿಂದ ಅಲ್ಲಿ ಏನು ಕೆಲಸ ಇರುವುದಿಲ್ಲ. ಅದಕ್ಕೆ ಆ ಹೂಗಳನ್ನ ನಾವು ಯಾವತ್ತೂ ತೆಗಿತಾ ಇರಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಎಲೆಗಳನ್ನ ನಾವು ಕಟಾವು ಮಾಡಿ ಅದರಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯ ಆಗ್ತದ. ಎಲೆ ನಮಗೆ ಬಹಳ ಆರ್ಥಿಕವಾಗಿ ಮುಖ್ಯವಾಗಿರುವುದರಿಂದ ಅದನ್ನ ನಾವು ಹೆಚ್ಚು ಬೆಳವಣಿಗೆ ಆಗುವಂಗ ನೋಡ್ಕೊಳ್ಬೇಕು. ಅದಕ್ಕೆ ಮುಖ್ಯ ಏನಪ್ಪಾ ಅಂತಂದ್ರೆ ನಾವು ಹೂಗಳನ್ನ ತೆಗಿತಾ ಇರಬೇಕು ಅನ್ನುವಂತಹ ಮಾತನ್ನ. ಡಾಕ್ಟರ್ ಸಿಂಗ್ ಅವರೇ, ಮೊದಲೇ ಕಟಾವ್ ಫಸ್ಟ್ ಕಟಿಂಗ್ ಯಾವಾಗ ಶುರುವಾಗ್ತದೆ, ಎಷ್ಟು ದಿವಸಗಳ ನಂತರ ಶುರುವಾಗ್ತದೆ ನಾಟಿ ಮಾಡಿದ ನಂತರ, ಮತ್ತೆ ಎಷ್ಟು ದಿನಗಳ ಅಂತರದೊಳಗೆ, ಮತ್ತೆ ಮುಂದಿನ ಕಟಿಂಗ್ಗಳು ಎಷ್ಟು ಬರ್ತಾವೆ ಒಂದು ವರ್ಷದೊಳಗೆ? ಅದಕ್ಕೆ ನಾವು ಹೇಳಿದ ಪ್ರಕಾರ ಏನಾಯ್ತು, ಫಸ್ಟ್ ನಾಟಿ ಆದ್ಮೇಲೆ ನಾವು ಫಸ್ಟ್ ಕಟಾವ್ ಕಟಿಂಗ್ ನಮ್ಗೆ 4 ತಿಂಗಳು ಆದ್ಮೇಲೆ ಬರ್ತದೆ. 4 ತಿಂಗಳವರೆ ಸೈಡ್ ಬ್ರಾಂಚಿಂಗ್ ಎಲ್ಲ ಬರ್ತದೆ, ಮತ್ತೆ ಹೂವು 4 ತಿಂಗಳ ಒಳಗಡೆ ಯಾವ್ದು ಹೂ ಬರ್ತದೆ ಅದು ಹೂವು ಕಟ್ ಮಾಡ್ಬೇಕು, ಕಟ್ ಮಾಡಿ ತೆಗ್ಸಾಕ್ಬೇಕು. ಮತ್ತೆ ಇದು 4 ತಿಂಗಳ ಫಸ್ಟ್ ಕಟಿಂಗ್ ಬರ್ತದೆ. ಆಮೇಲೆ ಆ ಸೀಸನ್ ಪ್ರಕಾರ ನಾವು ಹೇಳಿದ ಮೊದಲೇ ಅದು ವಿಂಟರ್ ಸೀಸನ್ ಅಲ್ಲಿ ಹೂವು ಜಾಸ್ತಿ ಜಲ್ದಿ ಜಲ್ದಿ ಬರ್ತದೆ, ಅದಕ್ಕೆ ಅವಾಗ ನಾವು ಕಟಿಂಗ್ ಜಲ್ದಿ ಬರ್ತದೆ. ಸಮರದಲ್ಲಿ ಹೂವು ಲೇಟ್ ಬರ್ತದೆ, ಅದಕ್ಕೆ ಅವಾಗ ಇಂಟರ್ವಲ್ ಸ್ವಲ್ಪ ಜಾಸ್ತಿ ಆಗ್ತದೆ. ಅದು ವಿಂಟರ್ ಸೀಸನ್ ದಲ್ಲಿ ನಾವು ಸುಮಾರು ಅಕ್ಟೋಬರ್ ನಿಂದ ಜನವರಿವರೆ ನಮ್ ಕಟಿಂಗ್ 25 ಅಥವಾ 30 ದಿವಸ ಒಳಗಡೆ ಬರ್ತದೆ ಆತರ. ಮತ್ತೆ ಅದೇ ಕಟಿಂಗ್ ನಮ್ಗೆ ಸಮರದಲ್ಲಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಇಂದ ಜುಲೈ ಆಗಸ್ಟ್ ವರೆ ಸೆಪ್ಟೆಂಬರ್ ಅದೇ ಕಟಿಂಗ್ ನಮ್ಗೆ 45-60 ದಿವಸ ಹೋಗ್ತದೆ. ಟೋಟಲ್ ಸುಮಾರು ನಮ್ಗೆ ಒಂದ್ ವರ್ಷಕ್ಕೆ 6 ಅಥವಾ 7 ಕಟಿಂಗ್ ಬರಬಹುದು. ಎಷ್ಟು ಇಳುವರಿ ಬರ್ತದೆ ಅಂತೀರಿ? ಪ್ರತಿ ವರ್ಷ ನಾವು ಹೇಳಿದ 5 ವರ್ಷ ಇದು ಬೆಳೆ ಇದೆ. ಮತ್ತೆ ಫಸ್ಟ್ ಇಯರ್ಗೆ ನಮ್ ಉತ್ಪಾದನೆ ಸ್ವಲ್ಪ ಕಡಿಮೆ ಬರ್ತದೆ, ಯಾಕೆ ನಾವು ನಾಟಿ ಆದ್ಮೇಲೆ ಬ್ರಾಂಚಿಂಗ್ ಕಡಿಮೆ ಇರ್ತದೆ, ಜಾಸ್ತಿ ಬ್ರಾಂಚಿಂಗ್ ಮತ್ತೆ ಒಂದ್ ಸ್ವಲ್ಪ ಟೈಮ್ ಬೇಕು. ಫಸ್ಟ್ ಇಯರ್ಗೆ ಸುಮಾರು 15 ಕ್ವಿಂಟಲ್ಸ್ ನಿಮ್ಗೆ 12 ಅಥವಾ 15 ಕ್ವಿಂಟಲ್ಸ್ ಪ್ರತಿ ಎಕರ್ಗೆ ಡ್ರೈ ಒಡಂಗೆ ಎಲ್ಲಿ ಬರ್ತದೆ. ಮತ್ತೆ ಅದೇ ಉತ್ಪಾದನೆ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ನಿಮ್ಗೆ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಫೋರ್ತ್ ಇಯರ್ ಇರಲಿ ಅದ 2000 ಕೆಜಿ 2.5 ಟನ್ ಪ್ರತಿ ಎಕರೆಗೆ ಬರ್ತದೆ. ಇದರ ಮಾರಾಟ ಹೆಂಗ್ ಮಾಡ್ತಾ ಇದ್ರಿ? ಮಾರಾಟ ಕಂಪನಿ ಎಲ್ಲ ಪರ್ಚೇಸ್ ಮಾಡ್ತಾರೆ, ಬಹಳ ಕಂಪನಿ ಬಂದಿದೆ. ಇವನ್ ಪತಂಜಲಿ ಇದೆ, ಅದು ಬ್ಯಾಂಗ್ಳೂರ್ದಲ್ಲಿ ನೆಚುವಲ್ ಎಂಡೀಸ್ ಕಂಪನಿ ಇದೆ, ಇವನ್ ಹೈದರಾಬಾದ್ ಕರ್ನಾಟಕ ಉದ್ಯಾನ್ ಹರ್ಬೋಮೆಟ್ರಿಸ್ ಪ್ರೈವೇಟ್ ಕಂಪನಿ ಇದೆ. ಅವರೆಲ್ಲ ಪ್ರಾಡಕ್ಟ್ಸ್ ತಯಾರ ಮಾಡ್ತಾರೆ, ಅವ್ರು ಪರ್ಚೇಸ್ ಮಾಡ್ತಾರೆ ಫಾರ್ಮರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡ್ತಾರೆ. ಅದು ಸುಮಾರು 100-150 ರೂಪೀಸ್ ಪರ್ ಕೆಜಿ ಅವರು ಅಗ್ರಿಮೆಂಟ್ ಮಾಡ್ತಾರೆ. ಅದು 150 ರೂಪೀಸ್ ಅಥವಾ ಸಪೋಸ್ ನೋಡಿ 150 ರೂಪೀಸ್ ಪರ್ ಕೆಜಿಗೆ ಎವರೇಜ್ 2 ಟನ್ ಎಲ್ಲಿ ಬರ್ತದೆ ಉತ್ಪಾದನೆಗೆ ಪ್ರತಿ ಎಕರ್ಗೆ ಸುಮಾರು 3 ಲಕ್ಷಗೆ ಆದಾಯ ಬರ್ತದೆ ರೈತವರೆಗೆ ಒಂದ್ ವರ್ಷಕ್ಕೆ. ಈಗ ನಮ್ಮಲ್ಲಿ ಯಾರಾದರೂ ಸ್ಟಿವಿಯಾದ ಕಲ್ಟಿವೇಶನ್ ಮಾಡಿದ್ದಾರ? ಇಲ್ಲಿ ಹೈದರಾಬಾದ್ ಫಾರ್ಮರ್ಸ್, ಹೈದರಾಬಾದ್ ಏರಿಯಾಗೆ ಸ್ವಲ್ಪ ಜಹೀರಾಬಾದ್ ಕೂಡ ಒಂದ್ 2 ಫಾರ್ಮರ್ಸ್ ಮಾಡ್ತಾ ಇದ್ರೆ. ಇಲ್ಲಿ ಬೀದರ್ ಕೂಡ ಫಾರ್ಮರ್ಸ್ ಇದೆ, ಒಂದ್ ಬಯೋಮ್ಯಾಪ್ ಹೇಳಿದ ನಾವು ಸೊಸೈಟಿ. ಅವರು ಆಲ್ರೆಡಿ ಅವರು 15 ಎಕರ್ಸ್ ಮಾಡಿದ್ರು, ಅವ್ರು ಡಿಮಾನ್ಸ್ಟ್ರೇಷನ್ಗೆ ಯಾರು ಬೇಕು ಅವ್ರು ಅಲ್ಲಿ ಹೋಗಿ ನೋಡಬಹುದು, ಜೊತೆ ಡಿಸ್ಕಸ್ ಮಾಡಬಹುದು ಅಲ್ಲಿ. ಮತ್ತೆ ಇದು ಬೀದರ್ದಲ್ಲಿ ಕೂಡ ಬೇರೆ ಫಾರ್ಮರ್ಸ್, ಒಂದ್ ಸಫಿ ಒಂದ್ ಫಾರ್ಮರ್ ಇದಾರೆ, ಅವ್ರು ಕೂಡ 2 ಎಕರೆ ಮಾಡಿದ್ರು ಅಲ್ಲಿ. ನಾವು ಹೋಗಿದ ಕಾಲೇಜಿನಿಂದ ಹೋಗಿ ಅಲ್ಲಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ ಅವ್ರಿಗೆ. ಅವ್ರ ನೆಡವಾರ್ ವಿಲೇಜ್ ಅಲ್ಲಿ ಇದೆ ಕಮಟಾನ ಹತ್ರ, ಅಲ್ಲಿ ಮಾಡಿದ್ರು ಅವರು. ಅಂದ್ರ ನಮ್ಮ ರೈತರು ಅಕಸ್ಮಾತ್ ಈ ಸ್ಟೀವಿಯಾ ಬೆಳಿಬೇಕು ಅನ್ನುವಂತ ವಿಚಾರ ಇಟ್ಕೊಂಡ್ರೆ ಯಾರಾದ್ರೂ ಬೆಳೆದು ಅದನ್ನ ಮಾರ್ಕೆಟ್ ಮಾಡೋದಕ್ಕೆ ಏನ್ ಕಂಪನಿಗಳದಾವ ಅವ್ರ ಜೊತೆಗೆ ಒಂದು ಒಪ್ಪಂದ ಅಥವಾ ಒಂದು ಒಳಂಬಡಿಕೆ ಮಾಡ್ಕೊಳ್ಬಹುದಂತ್ರಿ? ಕಂಪನಿ ಬಹಳ ಇದೆ ಈಗ, ಸಮಸ್ಯೆ ಇಲ್ಲ. ಮಾರ್ಕೆಟ್ ಮಾರಾಟ ಮಾಡಕ್ಕೆ ಏನು ಸಮಸ್ಯೆ ಇದೆಯಾ? ಯಾವ್ದು ಇದು ಸಕ್ಕರೆ ಗಿಡ ಇಲ್ಲ, ಯಾವ್ದು ಗಿಡ ಇರಲಿ, ಔಷಧಿ ಗಿಡಕ್ಕೆ ಬಹಳ ಮೊದಲೇ ಪ್ರಾಬ್ಲಮ್ ಇತ್ತು. ಈಗ ಆಲ್ರೆಡಿ ದೊಡ್ಡ ದೊಡ್ಡ ಕಂಪನಿ ಮಾರ್ಕೆಟ್ ದಲ್ಲಿ ಬಂದಿದ್ದು, ಪತಂಜಲಿ ಬಿಟ್ಟು ನಿಮ್ ಡಾಬರ್ ಇದೆ, ಬೈದ್ಯನಾಥ್ ಇದೆ, ಮತ್ತೆ ಕರ್ನಾಟಕದಲ್ಲಿ ಬಹಳ ಕಂಪನಿ. ನಮ್ಗೆ ಈ ಕಂಪನಿಗೆ ರಾ ಮೆಟೀರಿಯಲ್ಸ್ ಯಾವ್ದು ಬೇಕೋ ಅವ್ರಿಗೆ ಕಡಿಮೆ ಇದೆ, ಅವ್ರಿಗೆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ, ಕ್ವಾಲಿಟಿ ರಾ ಮೆಟೀರಿಯಲ್ ಬೇರೆ ಬೇರೆ ಫಾರ್ಮರ್ಸ್ ಒಳಗಿಂದ ಅವ್ರು ಇಂಪೋರ್ಟ್ ಮಾಡ್ತಾ ಇದ್ರೆ, ಅದಕ್ಕೆ ನಮ್ ಈ ದೇಶದಲ್ಲಿ ತಯಾರು ಮಾಡಿ ಅವ್ರು ಕೊಡ್ತಾ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿ ಮತ್ತೆ ಅವ್ರಿಗೆ ಸುಲಭ ಆಗ್ತದೆ. ಫಾರ್ಮರ್ಸ್ ಕೂಡ ಇನ್ಕಮ್ ಜಾಸ್ತಿ ಬರ್ತದೆ ಅವ್ರಿಗೆ, ಅವ್ರ ಜೀವನ ಜಾಸ್ತಿ ಸರಿಯಾಗಿ ಆಗ್ತದೆ, ಯಾಕೆ ಇನ್ಕಮ್ ಬಹಳ ಜಾಸ್ತಿ ಬರ್ತದೆ ಅದಕ್ಕೆ. ಡಾಕ್ಟರ್, ಈ ಬಗ್ಗೆ ಯಾರಾದರೂ ತಮಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಬರಿ, ನಮ್ದು ಮೊಬೈಲ್ ನಂಬರ್ 9448092911. ಇನ್ನೊಂದ್ಸರಿ ಹೇಳ್ತೀನಿ, 9448092911. ಡಾಕ್ಟರ್ ವಿಪಿ ಸಿಂಗ್, ಕಾಲೇಜ್ ಆಫ್ ಹಾರ್ಟಿಕಲ್ಚರ್, ಬೀದರ್. ಆತ್ಮೀಯರೆ, ಡಾಕ್ಟರ್ ವಿಪಿ ಸಿಂಗ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448092911. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಔಷಧೀಯ ಸಸ್ಯಗಳ ಬೇಸಾಯದ ಬಗ್ಗೆ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾತಾಡಿದ್ವಿ ಸಕ್ಕರೆ ಗಿಡ, ಅಥವಾ ಅದನ್ನ ಇಂಗ್ಲಿಷ್ ನೊಳಗೆ ಸ್ಟೀವಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ, ಹಿಂದಿ ಒಳಗೆ ಮಿಠಿ ತುಳಸಿ ಅಂತ ಹೇಳಿ ಅಂತಂದ್ರು. ತುಳಸಿ ಗಿಡ ಇದ್ದಂಗನೆ ಇರ್ತದ, ಅದರ ಎಲೆಗಳು ಬಹಳ ಉಪಯುಕ್ತವಾದಂತಹದ್ದು, ಅದರೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಸಕ್ಕರೆ ಅಂಶ ಇರ್ತದ. ಸಾಮಾನ್ಯವಾಗಿ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು, ಈಗೇನು ನಾವು ಕಬ್ಬಿನೊಳಗೆ ಏನು ಸಕ್ಕರೆ ಇರ್ತದ ಅದರ 300 ಪಟ್ಟು ಸಕ್ಕರೆ ಅಂಶ ಅದರೊಳಗೆ ಇರ್ತದ. ಆದ್ರೆ ಈ ಸಕ್ಕರೆ ಅಂಶ ನಮ್ಮ ಮಧುಮೇಹಿಗಳಿಗೆ ಒಟ್ಟ ಏನು ತೊಂದರೆ ಕೊಡಂಗಿಲ್ಲ ಅನ್ನುವಂತಹ ಮಾತು ಬಹಳ ದೊಡ್ಡ ವಿಚಾರ ಇಲ್ಲಿ, ಇದನ್ನ ಗಮನಿಸಬೇಕು. ಮಧುಮೇಹ ಅಥವಾ ಡಯಾಬಿಟೀಸ್ನಿಂದ ಬಳಲ್ತಾ ಇರುವಂತಹವರಿಗೆ ಸ್ಟೀವಿಯಾ ಅನ್ನುವಂಥದ್ದು ಒಂದು ಒಳ್ಳೆಯ ಸಕ್ಕರೆ ನೀಡುವಂತಹ ಒಂದು ಗಿಡ ಅಂತ ಹೇಳಿ ಹೇಳಬಹುದು. ಈಗೇನು ನಾವು ಕಬ್ಬಿನ ಸಕ್ಕರೆಯನ್ನು ಬಳಸ್ತಾ ಇರುವಂತಹವರೇನಿದ್ದೀರಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಸ್ಟೀವಿಯಾ ಸಕ್ಕರೆಯನ್ನ ಬಳಸಿದ್ರೆ ಅವರಿಗೆ ಯಾವುದೇ ತೊಂದರೆ ಇರುವುದಿಲ್ಲ, ಮತ್ತು ಜೀವನವನ್ನ ಆನಂದಪೂರ್ಣವಾಗಿ ನಾವು ಬದುಕಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ಸ್ಟೀವಿಯಾ ಅನ್ನುವಂಥದ್ದು ಒಳ್ಳೆ ಲಾಭ ಕೊಡುವಂತಹ ಒಂದು ಗಿಡ, ಯಾರಾದರೂ ಕೂಡ ಅದನ್ನ ಬೆಳಿಬಹುದು. ಮತ್ತೆ ಕಂಪನಿಗಳು ಸಾಕಷ್ಟು ಅದಾವ, ಔಷಧೀಯ ಕಂಪನಿಗಳು. ಈಗಾಗಲೇ ಡಾಕ್ಟರ್ ವಿಪಿ ಸಿಂಗ್ ಅವರು ಹೇಳದಂಗ ಈಗೇನು ಔಷಧಿ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳದಾವ, ಅವುಗಳ ಜೊತೆಗೆ ತಾವು ಒಪ್ಪಂದಗಳನ್ನ ಮಾಡಿಕೊಂಡ್ರೆ ತಾವು ಬೆಳೆದದ್ದನ್ನ ಅವರಿಗೆ ಕೊಡಬಹುದು, ಮತ್ತ ಒಳ್ಳೆಯ ಒಂದು ಆದಾಯವನ್ನ ತಾವು ಪಡಿಬಹುದು ಅನ್ನುವಂತಹ ವಿಚಾರ ಇಲ್ಲಿ ತಮಗ ಗೊತ್ತಿರಲಿ. ಈ ಬಗ್ಗೆ ತಾವು ಡಾಕ್ಟರ್ ವಿಪಿ ಸಿಂಗ್ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆದು ಡಾಕ್ಟರ್, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸ್ಟೀವಿಯಾ ಬಗ್ಗೆ ಬಹಳ ಮಹತ್ವದ ಮಾಹಿತಿಯನ್ನು ತಾವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ. ತಜ್ಞವಾಣಿಯಲ್ಲಿ ಇದುವರೆಗೆ ಔಷಧೀಯ ಸಸ್ಯಗಳು ಈ ವಿಷಯವಾಗಿ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಂದ್ರ ಪ್ರತಾಪ್ ಸಿಂಗ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೇ ಗಮನಿಸಿ, ಇಂದು ಪ್ರಸಾರವಾಗಬೇಕಿದ್ದ 587ನೇ ಮೇಘ ಸಂದೇಶ ಕಾರ್ಯಕ್ರಮ ಸರಣಿ ಅನಿವಾರ್ಯ ಕಾರಣದಿಂದ ಪ್ರಸಾರವಾಗುತ್ತಿಲ್ಲ. ಈ ಕಾರ್ಯಕ್ರಮ ನಾಳೆ ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತರವಾಗಲಿದೆ. ದಕ್ಷಿಣ ಧ್ರುವಕ್ಕೂ ಸರಣಿ ಮೇಘ ಸಂದೇಶ ನಾಳಿನ ಕೃಷಿರಂಗದಲ್ಲಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹಾ ಹೇಳ. ಎಷ್ಟು ದಿನ ಆಯ್ತು ಏನ್ ಕತೆ, ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ, ಬರೋಬರ ಅದು ಬಿಡು, ಯಾರನ್ನೋ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನ್ ವಿಶೇಷ ಇವತ್ ನೆನಪಿಸ್ಕೊಂಡಿಲ್ಲ? ಶಿವಗೋಕನ್ ಕತೆ ನೋಡಿದನು? ಸರಿ ಸರಿ, ನಾವು ಬಂದು ಒಳಗೆ ಸಾಮರ್ಥ್ಯ ತಯಾರಾಗಿದೆ. ಯಾಕೋ ಸ್ವಲ್ಪ ಹಸಿವೆ ಅನ್ನಿಸ್ಲಿಕ್ಕೆ ಏನಾರ ಮಾಡಿಟ್ಟಾಳೇನೋ, ಉಂಡೆ ಬರ್ಲಿ ನನ್ನ ಉಂಡಿ ತೊಗೊಂಡ್ಬಾ, ನಾವ್ ತಿನ್ಕೊಂಡ್ ಕೊಡೋಣ. ಮತ್ತೇನು ಏನಂತಾರ ತಿಮ್ಮನವರು? ಶೋಭಕ ಶೋಭಕ ಅಲ್ಲ, ಹೇಳ ಸರಿಯಾಗಿ ಹೇಳ. ಏನ ಕೇಳ ಶೋಭಕ? ಏ ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ. ಬಾರಪ್ಪ ಬಾಪ. ಉಂಡಿ ಅವಲಕ್ಕಿ ಎಷ್ಟು ರುಚಿಯಾಗಿವಲ್ಲ? ಎಷ್ಟು ರುಚಿಯಾಗಿವ? ಏನ್ ನಿನ್ ಮನೇಲಿಂದ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ತಂದೇನು? ನಾನೇ ಅಯ್ಯೋ, ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕೆ ನಾ ಮಾಡಿದ್ವಿ. ಅಲ್ಲ ಶೋಭಕ್ಕ, ಹಿಂಗ್ ಏಸ್ ಮಂದಿ ತಿಂದೋಗ್ಯಾರ ಅಂದ್ ಉಂಡಿ ಅವಲಕ್ಕಿ ಮನೆಗಿನೂ? ಯಾರು ಬರ್ತಾರೆ? ಯಾರು ಬರಂಗಿಲ್ಲ, ಬರಲ್ದು ತಿನ್ನೋಂತವ್ರು ನೀವೇ ಇಬ್ರು. ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳಿನ ದಿವಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತಾಗ ನಾವ್ ಸುಮ್ಮನ್ ಒಳಗ್ ಹೋಗಿ ಬಂದ್ರು ಇದನ್ ನೀವೇ ಒಯ್ದಿರ ಪೈಕಿ ಹೇಳು. ಅಲ್ಲ ಶೋಭಕ್ಕ, ನಾವ್ ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿದ ಆಗ್ತದೆ ಐದ್ ನಿಮಿಷ? ನಾ ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀ ಮಾತಾಡ್ಲಿತ್ತೀವಿ. ಹೌದು, ಈ ಕಡೆ ಬಾಗಿಲು ಕುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಡಕ್ಕಂದೆ ಹಸಿವಾಗಿ ಒಂದ್ ಅಳಕಿನು ನಂದ ಏನು ಮಾಡ್ಬೇಡ, ಒಳಗ್ ಹೋಗ್ಸಿದ ಅವಲಕ್ಕಿ ಡಬ್ಬಿ ಕುನದ, ಉಂಡಿ ಡಬ್ಬಿ ಕುನದ, ಒಳಗ್ ಹೋಗಿ ಉಂಡಿ ಅವಲಕ್ಕಿ ಹಾಕೊಂಡು ಬಂದು ನಾವು ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ತಗೋರಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲಿ ತಿಳಿತೀವಿ, ಆದ್ರ ಇದೇನು ಮೊಬೈಲ್ ಮೇಲೆ ಮಾತಾಡ್ಲಿಕ್ಕೆ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದು ಇರ್ತದಿಲ್ಲ? ಮೊಬೈಲ್ ಮೇಲೆ ಮಾತಾಡ್ಲಿಕ್ಕೆ ನಾನು ತಾಸ್ಗಟ್ಲೆ ಮಾತಾಡ್ಲಿಕ್ಕತ್ತೀನಿ, ಈಗ ಐದ್ ನಿಮಿಷ ಆಗಿಲ್ಲ ಅಂತ ಹೇಳಿಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬರ್ದೋರ್ ಯಾರ ಹೋದೋರ್ ಯಾರ ಅದನ್ನ ನೋಡ್ಬೇಕಾ? ಬೇಡ, ನೀನು ಅದು ಲಕ್ಷ ಬೇಕಲ್ಲ. ಶೋಭಕ್ಕ, ನಾನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಈ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದ ಮನೇನೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಳಿತೇನೆ. ಮನೇನೂ ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರ ಬಡೂರ್ ಅದಾರ ಅಂದ್ರು ಸಹಿತ ಒಂದರ ಮೊಬೈಲ್ ಅಂತ ನಾ ಅನ್ಕೊಳಿತೇನೆ. ಹೌದು, ಅಂದ್ರೆ ಏನಾದ್ರು ಕೊಡ್ತೇನೆ ಮನ್ನೊಬ್ರಿಗೆ, ಅವ್ರಿಗೆ ಹೋಗಿದ್ದು ಶುಭಕ ದನ ಕಾಯ್ತಾರ ನೋಡು, ಅಂದ್ರೆ ಅದನ್ನ ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ನಿಂಗೆ ಅದನ್ನು ಒಂದು ಗೌರವ ಅಂತದ್ದೇ. ಆದ್ರ ಅವ್ರ ಮೊಬೈಲ್ ಮಾತಾಡ್ಲಿತ್ತಿರು ಏನೋ ಆಕಡೆ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ ನಮ್ಮ ಮನೆ ರೊಟ್ಟಿ ತರ್ಬೇಕು, ಫೋನ್ ಮಾಡಿನಿ ತೊಗೊಂಡ್ಬಾ ಅಂತೇಳಿ. ಎಷ್ಟು ಅನುಕೂಲ ಅದ ನೋಡೆ. ಅಲ್ಲಪ್ಪ, ಅದ್ರಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ. ಹೌದಿಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡಿಲ್ಲ. ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳದ, ಅನುಕೂಲದ, ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಾಂದ್ರೆ ಯಾರ ನಿನ್ ಮನೆಗೆ ಬಂದು ನಿಮ್ ಮೊಬೈಲ್ ತಗೋ ಅಂತ ಹೇಳ್ರಿ ನೀವು? ಇಲ್ಲ. ಆದ್ರೆ ಶೋಭಕ್ಕ, ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತ ವಿಷ ಅನ್ನೋದಿಲ್ಲ. ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡ್ದಾರ ಅನ್ವೇಷಣೆ ಏನದ, ಅದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳಿದ್ಲ ವೈಜ್ಞಾನಿಕ ಉಪಕರಣಗಳನ್ನು ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗಿದೆ ಕೊಟ್ಟು ಬಿಡೋದು, ನನಗೆ ಬೇಕಾಗಿದೆ ಕೊಟ್ಟು ಬಿಡೋದು, ಹೊರಗೆ ಹೋಗ್ಬೇಕಾಗಿದೆ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನದು ಗೊತ್ತಾ? ಆ ಮೊಬೈಲ್ ಒಳಗಿಂದ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ, ಅದು ಅದು ಹಚ್ಚಿದ್ರೆ ಬಾಯಿ ತೆರೀತದ, ಊಟ ತುತ್ತು ಹಿಡಿಸ್ಕೊಂಬೋದು, ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕೆ? ಅಲ್ಲ, ಅವಾಗ ಇದ್ದಿದ್ದ ಇಲ್ಲಲ್ಲ ಅದು. ಅಲ್ಲ, ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲನು? ಚಂದಮಾಮಿ ಸಾಮಾನುಗಳೇ ಆಟಿಕೆ ಸಾಮಾನುಗಳು ತಗೊಳ್ಳೋದು, ಬಾರಿಸೋದು, ಗಿಡ ತೋರಿಸ, ಚಂದಮಾಮ ತೋರಿಸ, ಮತ್ತೊಂದ್ ಮನಿ ತೋರಿಸ, ಹಕ್ಕಿ ಪಕ್ಷಿಗಳು ತೋರಿಸೋದು. ಅದಕ್ಕೆ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗ್ಯದ. ಯಾಕಂತಂದ್ರ ಈ ಮೊಬೈಲ್ ಏನ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ UKG ಒಳಗೆ ಇದ್ದೀವಿ ಅಂತ ಅನಿಸ್ತದ, ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ನಮ್ಕಿನ ಮನ್ಯಾಗಿನ ಸಣ್ಣ ಹುಡುಗರು ಎಲ್ಲ ಗೊತ್ತು ಮಾಡ್ಕೊಂಡವ್ ನೋಡಪ್ಪ. ಅದು ಮುಂದಿಂದು ಬೆಳಕ. ನಾ ಹೇಳದೇನಂತಂದ್ರೆ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು ನಾವು ಮಕ್ಕಳ ಕೈಯಾಗ ಕೊಡೋದು, ಇದು ಬಹಳ ಲೆಕ್ಕ ಹಾಕ್ಬೇಕಾಗಿದೆ. ನಾವು ಸರಿ ತಪ್ಪು ಲೆಕ್ಕ ನಾವು ಈಗಿಂದ ನಾವು ಏನಾದ್ರೂ ಮಾಡ್ಲಿಲ್ಲ, ಇದೇನಾದ್ರೂ ನಾವು ರೂಢಿ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಮುಂದ ಇಂತ ಒಂದು ದಿವಸ ಬರ್ಬೋದಲ್ಲ, ನಾವು ಆ ಮೊಬೈಲ್ ತಗೊಂಡು ನಮ್ ತಲೆ ಹುಡ್ಕೊಂಡ್ರು ನಮ್ಗೆ ಉತ್ತರ ಸಿಗೋದಿಲ್ಲ. ಮುಂದಲ್ಲ ರಾಜಣ್ಣ, ಮುಂದನ್ಬೇಡ, ಈಗೇನೆ ಆ ಪರಿಸ್ಥಿತಿ ಬಂದ್ ಬಿಟ್ಟದ. ನಾ ಹೇಳಿಕತ್ತೀನಲ್ಲ ಊಟ ಮಾಡಂಗಿಲ್ಲ ಅಂತ ಹೇಳಿ ಒಬ್ರು ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ಲಕ್ಕೆ, ಅದೇ ರೂಢಿ ಆಯ್ತು. ಈಗ ಸ್ಕೂಲಿಗೆ ಹೋಗ್ಲಿಕ್ಕದ ಕಣ್ಣು ಕಾಣಿಸೋಲ್ದ, ಅದಕ್ಕೆ ಬೋರ್ಡ್ ಮೇಲೆ ಏನ್ ಬರೀತಾರ ಅದನ್ನ ಕಾಣಿಸೋಲ್ದಾಗಿದೆ. ಅದಕ್ಕೆ ನೋಡು, ಅದಕ್ಕೆ ನಾವು ತಾಯಿ ತಂದೆ ಪೋಷಕರು ಏನಂತಂದ್ರ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನೋಡು, ಕಿರಿಕಿರಿ ಮಾಡ್ತಾವ. ಆದ್ರೆ ನಾವು ಕಿರಿಕಿರಿಯನ್ನ ತಾಳ್ಕೊಳ್ಳುವಂತ ತಾಳ್ಮೆ ನಾವು ಬೆಳೆಸ್ಕೋಬೇಕು. ಬೆಳೆಸ್ಕೋಬೇಕು. ಇನ್ನೊಂದು ರಜೆ ಕಡೆ ಅವ್ರ ಮೈಂಡ್ ಡೈವರ್ಟ್ ಮಾಡ್ಬೇಕು. ಇನ್ನೊಂದ್ ರಜಣ್ಣ, ಈಗ ಸಣ್ಣ ಮಕ್ಳು ಇರ್ತಾವ, ಕೊನೆಗಿಂದ ಆಳ್ತಾವ, ಒಂದ್ 5 ನಿಮಿಷ ನಡಿ ಹೆಂಗೋ ಮಾಡಿ ರಂಭಿಸಬಹುದು, ಎತ್ತಿಟ್ಕೋಬಹುದು. ಈಗ ಸ್ವಲ್ಪ ಮಧ್ಯ ವಯಸ್ಕೇನ್ ಬಂದಿರ್ತಾರಲ್ಲ ಹುಡುಗರು, ಅವ್ರ ಈ ಕಡೆಲ್ಲ ಆ ಕಡೆಲ್ಲಪ್ಪ, ಕಡೆ ಬೈದ್ರ ಶಟ್ಕೊಂಡು ಹೋಗಿ ಕೊಡ್ತಾರ, ಎಂಜಾಯ್ ಮಾಡ್ತೀವಂತಾರ, ಎಲ್ಲಿ ಹಿಲ್ಸ್ ಇದಕ್ಕಂತ ಹೇಳಿ ಹೋಗ್ತಾರ, ಆಮೇಲೆ ನದಿಗಳಿಗಂತ ಹೋಗ್ತಾರ, ಪಿಕ್ನಿಕ್ ಅಂತ ಹೋಗ್ತಾರ, ಆಯ್ತು ತುತ್ತ ತುದಿಗೆ ಹೋಗಿ ಅದು ಸೆಲ್ಫಿ ಅಂತ ತೆಕ್ಕೊಂಬದಪ್ಪ. ಇದು ಒಂದು ದೊಡ್ಡ ಸೆಲ್ಫಿ ಹುಚ್ಚ ಬಹಳ ಅದ ಈಗ ಎಲ್ಲರಿಗೂ. ಅಲ್ಲ ಶೋಭಕ, ಸೆಲ್ಫಿ ಹುಚ್ಚನಾಗ ಎಷ್ಟು ಮಂದಿ ಜೀವ ಕಳ್ಕೊಂಡ್ರ. ಹೌದು, ಬಹಳ ಮಂದಿ. ಹೌದು, ಈ ಜೀವ ಮತ್ ಸಿಗ್ತೇನು ಸಿಗುದಿಲ್ಲ. ಅವ್ರಿಗೆ ಗ್ರೂಪಿನೊಳಗೆ ಹೋಗಿರ್ತಾರ, ಯಾರ ಆ ಗ್ರೂಪ್ ನನ್ನ ಮಿಸ್ ಆಗ್ಯಾರ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ. ಸೆಲ್ಫಿ ನೋಡಿದಾಗೆ ಗೊತ್ತಾಗ್ಬೇಕು ಎಲ್ಲಿ ಹೋಗ್ಯಾರ ಇವರು ಅಂತ ಅವಾಗ ಹುಡುಕಾಡ್ಲಿಕ್ಕೆ ಚಲೋ. ಹೌದಿಲ್ಲ ಅಂತಂದ್ರ ವಿಣಕ ನೀವು ಒಳ್ಳೆ ವಿಷಯ ತೆಗ್ದಿ. ನಾನದನ್ನು ಒಂದೆಲ್ಲೋ ಹೋದಾಗ ಅದ್ ನೆನಪು ಇರಬೇಕು, ಮೆಮೊರಿ ಇರಬೇಕು, ಓಕೆ. ಆದ್ರ ಮೆಮೊರಿ ನಾವ್ ಇರ್ಲಾರ್ದಂಗ ಆಗ್ಬಾರ್ದು. ಹೌದಿಲ್ಲ, ನಮ್ಮನ್ನ ತಗೊಂಡು ಮೆಮೊರಿ ಹೋಗ್ಬಾರ್ದು. ಹೌದಿಲ್ಲ, ಅದಕ್ಕ ನಾವು ಫೋಟೋ ತಗೊಳ್ಳೋ ಮುಂದ ಎಲ್ಲಿ ನಿಂತೀವಿ, ಏನ್ ಜಾಗ ಅದ ಅನ್ನೋದನ್ನ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ, ಅದು ನಾವು ಖಾತ್ರಿ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲಿ ನಾವು ಫೋಟೋ ತಗೊಳ್ಳ, ಏನ್ ಮಾಡೋಣ ಅಂತ ವಿಚಾರ ಮಾಡಿ ನಾವು ಫೋಟೋ ತಗೊಂಡ್ವಿ ಅಂತಂದ್ರ ಮೆಮೊರಿನು ಉಳಿತದ, ನಾವು ಉಳಿತೀವಿ. ಅದಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಯೊಳಗ ಈ ಮೊಬೈಲ್ ಬಗ್ಗೆ ಒಂದು ಕಟ್ಟುನಿಟ್ಟಿನ ಒಂದು ಶಾಸನ ಮಾಡ್ಕೋಬೇಕು. ನೀ ಶಾಸನಕ್ಕೆ ಬಂದಿನಿ, ಏನದು ಶಾಸನ? ಏನ್ ಶಾಸನ ಅಂತಂದ್ರ ಇವತ್ತಿಂದ ಏನ್ ಅನ್ಕೊಂಡಿನಿ ಅಂತಂದ್ರ, ನಾನು ಒಂದು ದಿವಸಕ್ಕ 4-5 ತಾಸು ಅಷ್ಟೇ ಫೋನ್ ಯೂಸ್ ಮಾಡ್ತೀನಿ ಅನ್ನೋದು ಮೊದಲ ಕಂಡೀಷನ್. ಅಂದ್ರ ಫೋನ್ ಬಂದಿದ್ದು ಫೋನ್ ತಗೊಳ್ಳೋದು, ಫೋನ್ ಮಾಡಿದ್ರೆ ಫೋನ್ ಮಾಡೋದು, ಆಮೇಲೆ ಈ ಮೆಸೇಜ್ ನೋಡೋದು, ವಾಟ್ಸ್ಆಪ್ ಮಾಡೋದು, ಸೋಷಿಯಲ್ ಇವನ್ ಸೈಟ್ ಅವಲ್ಲ ಅದಕ್ಕೆ ವಿಸಿಟ್ ಮಾಡೋದು 1 ತಾಸು ಒಂದ್ ದಿವಸಕ್ಕೆ ಫಿಕ್ಸ್ ಅಂತಂದ್ರೆ ನೀ ಅನ್ಬೋದು ಏನಪ್ಪ ಹಿಂಗಾದ್ರ ನಾನು ಏನ ಮೆಸೇಜ್ ಕಳೆದ್ರೆ ನೋಡೋದಿಲ್ಲ ಅಂತ ಅನ್ಬೋದು. ಅಲ್ಲಪ್ಪ, ಇದು ದಿನಾನೇ ಇಟ್ಕೊಂಡ್ರೆ ಹ್ಯಾಂಗ ಅಂತ ನಾವು ವಿಚಾರ ಮಾಡ್ಲಿಕ್ಕೆ. ಮೊದಲ 1 ತಾಸಿಂದ ಮಾಡೋಣ ಹಿಂಗ, ಆಮೇಲೆ ದಿನಕ್ಕೆ ಬರೋಣ. ಒಮ್ಮೆ ಸಿಗಲಾರ್ದು ಚಂದಮಾಮ ಹಿಡಿಲಿಕ್ಕೆ ಹೋದ್ರೆ ಚಂದಮಾಮರು ಸಿಗೋದಿಲ್ಲ, ನಮ್ ಕಾಯಿ ಕಾಲು ಗಟ್ಟಿ ಉಳಿದಿಲ್ಲ. ಹೇಳಿದ ತಪ್ಪು ಅಂತ ಹೇಳಿದ್ರು ಶಿವಕ್ಕ, ನಿಂದನು ಕರೆಯದ. ನಾನು ಅದನ್ನು 1-1 ತಾಸು 2-2 ತಾಸಿಂದ ಶುರು ಮಾಡೋಣ, ಅಷ್ಟರ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ, ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಬೋದು. ಅದು ನಮ್ದೇ ಕಾನೂನು, ಇದಕ್ಕೇನು ಯಾವ ಸರ್ಕಾರ ಕಾನೂನು ಪಾಸ್ ಮಾಡ್ಬೇಕಂತ. ಅಲ್ಲ, ನಮ್ಮ ಹೆಲ್ತ್ ನಾವು ಕಾಪಾಡಿಕೊಳ್ಕೊಳ್ಳೋ ಸಲುವಾಗಿ ಸರ್ಕಾರ ಹಾಕ್ಬೇಕಪ್ಪ, ನಾವೇ ಮಾಡ್ಕೋಬೇಕು. ಹೌದಿಲ್ಲ, ಅದಕ್ಕೆ ಈ ಒಂದು ರೆಸೊಲ್ಯೂಷನ್ ನಾನು ಮಾಡ್ಕೊಂಡೆ ನೋಡು. ಆಮೇಲೆ ಈಗ ಹೇಳಿದ್ದೀನಿ ಇಬ್ಬರಿಗೆ, ನೀವೇನ ಮೆಸೇಜ್ ಕಳಿಸ್ರಿ, ಆ ಮೆಸೇಜ್ ಮೇಲೆ ನಂಬಿಕೆ ಇಟ್ಕೊಂಡು ರಾಜಣ್ಣ ಬರ್ತಾನ, ರಾಜಣ್ಣ ತರ್ತಾನ ಅನ್ಕೊಂಡ್ರಿ ಅಂತ ಸುಳ್ಳು. ಕೆಲಸ ಅದಾಯ್ತು ಬಿಡು. ನಾ ಏನ್ ಅನ್ಲಿಕತ್ತಿದ್ದೆ ಅಂದ್ರೆ, ನನಗೆ ಇವತ್ತು ಮಧ್ಯಾಹ್ನದಾಗ ಏನು ಬೇಕಾಗಿತ್ತಂದ್ರೆ ಮುಗಿದೋಯ್ತಪ್ಪ, ನನ್ನ ಕೆಲಸನೆ ಮುಗದಂಗ ಆಗ್ತದ. ಫೋನ್ ಮಾಡಿ ಹೇಳಲ್ಲ, ಫೋನ್ ತಗೋತೀನಿ ಅಂತ ಹೇಳಿ ನಿನಗೆ. ಹೌದೌದು, ಫೋನ್ ಮೇಲೆ ಅದೇನಾಯ್ತು, ನೀ ಅಲ್ಲೇನ್ ಮಾಡಿದಿ, ಶಾಪಿಂಗ್ ಏನ್ ಮಾಡಿದಿ, ಯಾವ ಸೀರೆ ಖರೀದಿ ಮಾಡಿದಿ ಅಂತ ಹೇಳಿ ತಾಸ್ಗಟ್ಟೆ ಮಾತಾಡೋದು. ಅಲ್ಲ ರಾಜಣ್ಣ, ಚಲೋ ವಿಚಾರ ತಿಳಿಸ್ಬಿಟ್ಟು ನೋಡಿ ಇವತ್ತು ನೀನು ನನ್ನ ಕಡೆ ಬಂದ. ನೀನು ಆಕಿನ ಕೈಯನ್ ಜಲ್ದಿ ಮೊಬೈಲ್ ಬೇಡಲ್ಲ, ಮೊಬೈಲ್ ಹಿಡ್ಕೊಂಡೆ ನಾವು ಮಾತಾಡಿದ್ರು ಸಹಿತ ಮೊಬೈಲ್ ಹೇಳಕ್ಕೆ. ಈಗ ನನಗೆ ಬಹಳ ಕಡೆ ಓಡಾಡೋದ ಕೆಲಸಗಳಿರ್ತಾವಪ್ಪ, ಸಂಘ ಬೇರೆ ಮಾಡ್ಕೊಂಡಿವೆ ಅವು, ಈ ಸಂಘದ ಮಂದಿ 20 ಮಂದಿ, ಬ್ಯಾರೆಯವ್ರಿಗೆ ಸಂಘ ಮಾಡಿಸ್ತೀನಿ ಅವ್ರು 1-2 ಮಂದಿ, ಹಿಂಗ ಬಹಳ ಬಹಳ ಬ್ಯಾರೆ ಬೇರೆ ಮಂದಿ ಕೆಲಸಕ್ಕೆ ಫೋನ್ ಮಾಡ್ತಿರ್ತಾರ. ನಾ ಹಂಗ ನಿಮ್ಮಂಗ ಇಟ್ಕೊಂಡು ಕೂತ್ನಿ ಅಂದ್ರೆ ನನಗೆ ಹೆಂಗ ಬಗೆಹರಿಬೇಕು? ಒಪ್ಕೊಂಡೆ, ನೀನು ಬಹಳ ಬಿಜಿ ಇದ್ದಿ, ಸೋಶಿಯಲ್ ವರ್ಕ್ ಮಾಡ್ತಿ, ಸಮಾಜದಾಗ ಬಹಳಷ್ಟು ಗುರುತಿಸ್ಕೊಂಡಿದ್ದಿ. ಇವತ್ ನಮಗ್ ಇಷ್ಟ ಸಿಕ್ಕಿದ್ದೆ ದೊಡ್ಡದೈತೆ ನೋಡು. ಶೋಭಕ್ಕೆ ನಾ ಏನ್ ಹೇಳ್ತೀನಿ ಗುರ್ತೀನಿ, ಈಗ ಒಂದ್ ಅಂಗಡಿ ಇರ್ತದ, ಅವ್ರ ಬಿಸ್ನೆಸ್ ಇರ್ತದ, ಟೈಮ್ ಹಾಕಿರ್ತಾರ, ಬೆಳಗ್ಗೆ 10 ಸಾಯಂಕಾಲ 8 ತನ ರಾತ್ರಿ 9 ಟೈಮ್ ಹಾಕಿರ್ತ. ಹಂಗ ನೀನು ನಿನಗೆ ಬೇಕಾದವರಿಗೆ ಒಂದು ರೂಢಿ ಮಾಡಿಸ್ಬೇಕು. ಶೋಭಕ್ಕನ ಮೆಸೇಜ್ ನೋಡ್ಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನಾಗ ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ. ಶೋಭಕ್ಕನ ಬಲ್ಲಿ ಕೆಲಸ ಬೇಕಾಗಿರ್ತವ್ರಿಗೆ ಅಂತಂದ್ರೆ ಶೋಭಕ್ ಹೇಳ್ದಂಗೆ ಕೇಳ್ಬೇಕು. ಯಾಕೆ ಹೇಳ್ತೇನೆ ಶೋಭಕ್ ಅಂತಂದ್ರ, ಇದನ್ನು ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತಂದ್ರ ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನನಗೆ ಅನಿಸ್ತಾವ. ನಿಮ್ಮ ವಿಚಾರ ನಿಮಗ್ ಬಿಟ್ಟಿದ್ದು ಅಲ್ಲ, ನೀ ಹೇಳಿದ್ಮೇಲೆ ಅದೇ ಇದು ವಿಚಾರ ಬರೋಬ್ಬರ ಅನಿಸ್ಲಿರ್ತದ. ನಾನು ಆ ಟೈಪ್ ಮಾಡಿ ನೋಡ್ತೀನಿ ಒಂದ್ ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳ ಶೋಭಕ್ಕ ಕೇಳ್ಬೇಕಂದ್ರೆ ಎಲ್ಲರಿಗೂ ಒಂದ್ ಟೈಮ್ ಕೊಟ್ಟಿರ್ತೀನಿ. ಬೇರೆ ಇಲ್ಲ ನಮ್ಮಲ್ಲಿ ಎಲ್ಲರೂ ಹಂಗಲ್ಲಪ್ಪ, ಸಂಘದವರಿಗೆ ಹಗ್ಲತ್ತ ಟೈಮ್ ಕೊಡ್ತಾಳ, ನಾವಿಬ್ರು ರಾತ್ರಿ ಗಣ ಬರೋರು ಮಾತಾಡ್ಕೊಂತ ಸಮಸ್ಯೆ ಇಲ್ಲ. ಎದ್ರ ಬರ್ರಿ ಬೇಕಾದಂಗೆ ಸಮಸ್ಯೆ ಇಲ್ಲ. ಹಂಗ ಇನ್ನೊಂದೇನ್ ಹೇಳಿಸೋಬಕ, ಒಂದ್ ಸಲ ನಾವ್ ಅದ್ರೊಳಗೆ ಒಳಗ್ ಹೋದ್ವಿ ಅಂತ ಇಟ್ಕೋ, ಮೆಸೇಜ್ ನೋಡ್ಲಿಕ್ಕೆ ಅಥವಾ ಇನ್ನೊಂದ್ ನೋಡ್ಲಿಕ್ಕೆ ಸೋಶಿಯಲ್ ಸೈಟ್ ನಾಗ ಯಾರಿಗೆ ಫೋನ್ ಮಾಡ್ಬೇಕಂತ ಫೋನ್ ತಗೊಂಡಿರ್ತೀವಿ. ಅಲ್ಲಿ ಏನೋ ನೋಡ್ತೀವಿ, ಆ ಕಡೆ ಹೋದ್ರೆ ನೆನಪೋಗ್ ಬಿಟ್ಟಿರ್ತ. ಆಮೇಲೆ ಶೋಭಕ್ಕಲ್ಲಿ ಇನ್ನೊಂದ್ ಏನ್ ಕತ್ತಿ ಹೇಳಿ ನನಗೆ ಇಷ್ಟೆಲ್ಲ ಹೇಳಿದ್ರು, ರಾತ್ರಿ ಎಷ್ಟೊತ್ತಿ ಮಲತಾವ ಕುನಾನ ಎಷ್ಟೊತ್ತಿ ಮಲಗಿ ಬಿಡಪ್ಪ ಸುಮ್ನೆ ಅವೆಲ್ಲ ಕೆಲಸಗಳು ನಮ್ಮ ಈಗ ನಾ ಹೇಳಿದ್ದೆ ಆಗ್ಯದ ಏನ್ ಸುದ್ದಿ ಏನಿಲ್ಲ ವೀಣ. ಇವತ್ತಿನ ನಿದ್ದಿ ನಾವ್ ಇವತ್ ಮಾಡಂಗಿಲ್ಲ, ಇವತ್ತಿನ ನಿದ್ದಿ ನಾಳೆಗೆ ಮಾಡ್ತೀವಿ ನಾವು. ಅಂದ್ರೆ ಅವ್ರು ಏನು ಮಲಗಿದ್ರು 12:00 ಆದ್ಮೇಲೆ ಮಲಗದು. ಶೋಭಕ ಹೊಸ ವರ್ಷದೊಳಗ ನಂದೊಂದು ನಿನಗೆ ಅಕ್ಕ ಬೇಡಿಕೆ ಅಂತ ಹೇಳ್ತೀನಿ. ಅಕ್ಕಂದ್ರೆ ಸಜೆಷನ್ ಕೊಡ್ಲಿಕ್ಕೆ ಆಗುದ್ರೆ ಬೇಡಿಕೆ ಇಡಬೇಕು ಮುಂದೆ. ಅದಕ್ಕೆ ಇವತ್ತಿನಿಂದ ಇವತ್ತಿನ ನಿದ್ದಿ ಇವತ್ತೇ ಮಾಡ್ಲಿಕ್ಕೆ ಶುರು ಮಾಡು ಅಂತ ಕೇಳ್ಕೊತೀನಿ. ಶುರು ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತೀನಪ್ಪ. ಬಹಳ ಖುಷಿ ಆಯ್ತು. ಅಲ್ಲ ಈಗಂತ್ರ ನಾವು ಅವಲಕ್ಕಿ ಉಂಡಿ ತಿಂದು ಬಿಟ್ವಿ, ಚಾನ ಮಾಡ್ತಾಳ ಚಾ ಕುಡಿದು ನಾವು ಹೋಗೋಣ ನಡಿ ನಮ್ಮ ಮನೆಗೆ ನಾವು ಹೋಗೋಣ ನಡ್ರಪ್ಪ ಹಂಗಂತೀರಿ ನಡ್ರಿ. ಹಂಗಾರ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ, ಶೋಭಾ ಎನ್ ವಕೀಲ್ ಹಾಗೂ ವೀಣಾ ಕುಲಕರ್ಣಿ. ಕೃಷಿ ರಂಗದಲ್ಲಿ ಈಗ ಸಿದ್ದರಾಮ್ ವಾಗ್ಮೋರೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಹಾಡು. ಮನುಜ ಸಿದ್ದರಾಮ ವಾಗ್ಮೋರೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಹಾಡು.